ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶವೂ ಕೂಡ ಸೃಷ್ಟಿಯಾಗಿವೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿ ನೀರಿನಿಂದ ಅಧಿಕ ಉತ್ಪಾದನೆಯಾಗಿ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಾಗಿ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 55 ಮತ್ತು ಇತರೆ ರೈತರಿಗೆ 45% ಸಹಾಯಧನವನ್ನು ಕೂಡ ನೀಡುತ್ತಿದೆ. ಇದಲ್ಲದೆ ರಾಜ್ಯಗಳು ಸಹ ಸೂಕ್ಷ್ಮ ನೀರಾವರಿಗೆ ರೈತರನ್ನ ಪ್ರೋತ್ಸಾಹಿಸಲು ಹೆಚ್ಚಿನ ಸಹಾಯಧನವನ್ನು ಕೂಡ ನೀಡುತ್ತಿವೆ. ಇದಕ್ಕಾಗಿ 5 ಎಕರೆವರೆಗೂ ಸಹಾಯಧನವನ್ನು ನೀಡಲಾಗುತ್ತಿದೆ. 2015-16 ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಉತ್ಪಾದನೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಡಿಯಲ್ಲಿ ಸೂಕ್ಷ್ಮ ನೀರಾವರಿಯಲ್ಲಿ 81 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಅಳವಡಿಸಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ವ್ಯವಸ್ಥೆಯ 8 ವರ್ಷಗಳಲ್ಲಿ ಅಂದಾಜು 81% ಕ್ಷೇತ್ರ ಅಧಿಕವಾಗಿದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿ ಪ್ರದೇಶ ವಿಸ್ತರಣೆ ಮತ್ತು ರೈತರಿಗೆ ಸಹಾಯಧನವನ್ನು ನೀಡಲು 2017-18 ಸಾಲಿನ ಕೇಂದ್ರದ ಮುಂಗಡ ಪತ್ರದಲ್ಲಿ ನಬಾರ್ಡ್ ಸಹಭಾಗಿತ್ವದಲ್ಲಿ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ಕೋಶ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನು ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ದೈಹಿಕ ಶಿಕ್ಷಣದ ಮಹತ್ವ ಮತ್ತು ಕೃಷಿ ಅನುಭವ. ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದ ದಿನಕರ್ ಬಲವಂತ್ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಬಲವಂತ್ ನಾಯ್ಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಶಿಕ್ಷಣದಲ್ಲಿ ದೈಹಿಕ ಒಂದು ಶಿಕ್ಷಣದ ಮಹತ್ವ, ಒಂದು ಶಿಕ್ಷಣದ ಮಹತ್ವ ಏನು ಅಂತ ಹೇಳ್ತೀರಿ? ದೈಹಿಕ ಶಿಕ್ಷಣವು ನಮಗೆ ಸರ್ವಾಂಗೀಣ ಅಭಿವೃದ್ಧಿಯ ದೇಹಕ್ಕೆ ಶಿಸ್ತನ್ನು ಕಲಿಸ್ತಕ್ಕಂಥದ್ದು ದೈಹಿಕ ಶಿಕ್ಷಣ. ನನ್ನ ಒಂದು ವಿಚಾರದಲ್ಲಿ ನಾನು ತರಬೇತಿ ಪಡೆದಿದ್ದು ಹಾಗೆ ನಾನು ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದು ಕೂಡ ಆ ತರಬೇತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ನಾನು ಶಿಸ್ತುಬದ್ಧವಾಗಿ ಕೊಟ್ಟಿದ್ದೀನಿ ಸರ್. ಈಗ ಎಷ್ಟೋ ಕಡೆ ನಾವು ಪೇಟೆ ಪಟ್ಟಣಗಳಲ್ಲಿ ನೋಡ್ತೀವಿ, ಶಾಲೆಗಳಲ್ಲಿ ಈ ಕ್ರೀಡಾಂಗಣ ಎನ್ನುವಂಥದ್ದು ಇರುವುದಿಲ್ಲ, ಮಾಯವಾಗಿರ್ತದೆ ಅಂತ ಹೇಳಿ. ಇದು ಮಕ್ಕಳ ಒಂದು ಬೆಳವಣಿಗೆಯ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀರ್ತದೆ ಅಂತ? 100% ದುಷ್ಪರಿಣಾಮ ಬೀರ್ತದೆ ಸರ್. ಯಾಕಂದ್ರೆ ಟೌನಲ್ಲಿ ಎಲ್ಲ ರೀತಿ ಕಮರ್ಷಿಯಲ್ ಆಗಿ ಬೆಳೆದ್ಬಿಟ್ಟಿದೆ. ಈಗ ಆಟಿಕೆ ಮೈದಾನಗಳು ಇರುವುದಿಲ್ಲ. ಒಂದು ವೇಳೆ ಆಟಿಕೆ ಮೈದಾನ ಕೂಡ ಕಮರ್ಷಿಯಲ್ ಆಗಿ ಉಪಯೋಗವನ್ನು ಮಾಡಿ ಅಂಗಡಿ ಕಾಂಪ್ಲೆಕ್ಸ್ಗಳನ್ನು ಕೂಡ ಕಟ್ಟಾಕಿಟ್ಬಿಟ್ಟಿದ್ದಾರೆ. ಒಂದನೇದಾಗಿ ಇದ್ದಂಥ ಇದರಲ್ಲೇ ಕೂಡ ನಾವು ಆಟದ ಮೈದಾನದಲ್ಲೇ ಮಕ್ಕಳಿಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಮಕ್ಕಳನ್ನು ದಿನನಿತ್ಯದ ಪ್ರೇರಣೆಯಲ್ಲಿ ನಾವು ಲವಲವಿಕೆಯಿಂದ ಚಟುವಟಿಕೆಯನ್ನು ತೊಡಸ್ಕೊಂಡಾಗ ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಬೀರಲಿಕ್ಕೆ ಸಾಧ್ಯತೆ ಇದೆ ಸರ್. ಸಾಮಾನ್ಯವಾಗಿ ಹೇಳೋದು ಜೂನ್ ತಿಂಗಳು ಅಂತಂದ್ರೆ ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಕೂಡ ಜೂನ್ ತಿಂಗಳಲ್ಲಿ ಬರುವಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ದೈಹಿಕ ಶಿಕ್ಷಣ ಆಗ್ಬೋದು ಅಥವಾ ವ್ಯಾಯಾಮ ಆಗ್ಬೋದು ಯುವಕರಿಗೆ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ? ಯುವಕರಿಗೆ 100% ಬಹಳಷ್ಟು ಅವಶ್ಯಕತೆ ಇದೆ. ಮಾನಸಿಕವಾಗಿ ಸದೃಢವಾಗಿರ್ಲಿಕ್ಕೆ ನಮ್ಮ ಯೋಗ ದಿನ ಜೂನ್ 21ನೇ ದಿನ ಯೋಗ ದಿನವನ್ನು ಆಚರಣೆ ಮಾಡ್ತಾರೆ. ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಆ ಯೋಗ ದಿನವನ್ನು ಕಂಪಲ್ಸರಿ ಆಚರಣೆ ಮಾಡಬೇಕಂತೇಳಿ ಕೂಡ ನಾವು ಶಾಲೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಆಚರಣೆಯನ್ನು ಕೂಡ ಮಾಡಿದ್ದೀವಿ. ಅದು ಭಾಳಷ್ಟು ಪರಿಣಾಮಕಾರಿಯಾಗಿದೆ. ಮಕ್ಕಳಿಗೆ ಆಗಲಿ ವಯಸ್ಸಿಗರಿಗಾಗಲಿ ಎಲ್ಲ ರೀತಿಯಲ್ಲಿಗೂ ಕೂಡ ಆರೋಗ್ಯ ದೃಷ್ಟಿಯಲ್ಲಿ ಯೋಗ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈಗ ಬೇರೆ ಬೇರೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದಾಗ್ಬೋದು ಅಥವಾ ಕ್ರೀಡೆಗೆ ನೀಡುವಂಥ ಒಂದು ಪ್ರೋತ್ಸಾಹ ಆಗ್ಬೋದು. ಸಾಮಾನ್ಯವಾಗಿ ಹೈಸ್ಕೂಲ್ ಹಂತ ಮುಗಿತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಂಜಿನಿಯರಿಂಗು ಮೆಡಿಕಲ್ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ ಹೊರತು ಕ್ರೀಡೆಯ ಬಗ್ಗೆ ಆಸಕ್ತಿ ತೋರಿಸುವುದಿಲ್ಲ. ಯಾಕೆ ಈ ಹಿನ್ನಡೆ? ಇತ್ತಿತ್ತಲಾಗಿ ನಾವು ಕಂಡಂತೆ ಮಕ್ಕಳು ಒಂದು ಕಾಲದಲ್ಲಿ ಬಹಳಷ್ಟು ಕ್ರೀಡೆಗೆ ಇಷ್ಟಪಡ್ತಾ ಇದ್ರು. ಇತ್ತಿತ್ತಲಾಗೆ ಯಾಕಂದ್ರೆ ನಾವು ಏನು ಹೈಸ್ಕೂಲ್ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಕ್ರೀಡೆಗೆ ಸ್ವಲ್ಪ ಉತ್ಸುಕತೆ ತೋರಿಸ್ತಾರೆ. ಅದ ನಂತರ ಏನ್ ಮಾಡ್ತಾರೆ ಅಂದ್ರೆ ಕ್ರೀಡೆ ಕಡೆ ನಮಗೆ ಕೆಲವು ಸರ್ಕಾರಿ ಸೌಲಭ್ಯಗಳು ಇರ್ತದೆ, ಆದರೂ ಕೂಡ ಮಕ್ಕಳೇ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಇನ್ವಾಲ್ವ್ ಆಗ್ಲಿಕ್ಕೆ ಭಾಗವಹಿಸ್ಲಿಕ್ಕೆ ಇಷ್ಟಪಡೋದೇ ಇಲ್ಲ. ಅವರಾಗೆ ಸ್ಟಾಪ್ ಮಾಡಿಬಿಡ್ತಾರೆ. ನಾವು ಒತ್ತಾಯ ಪೂರ್ವಕ ತಂದು ಹೈಸ್ಕೂಲ್ವರೆಗೆ ನಾವು ಅದನ್ನು ಮುಗಿಸ್ತೀವಿ. ಏನೋ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೆ ಸ್ವಲ್ಪ ಬರ್ತಾರೆ. ಡಿಗ್ರಿ ಓದ್ಬಿಟ್ಲೆ ಕೆಲವೇ ಮಕ್ಕಳು ಬರ್ತಾರೆ, ಕೆಲವು ಇತ್ತು ಈ ಇಲ್ಲದ ಹವ್ಯಾಸಗಳು ಇಲ್ಲದ ಏನೋ ಬೇರೆ ಬೇರೆ ಇದಕ್ಕೆ ಬಿದ್ದು ಬಿಡ್ತಾರೆ, ಈ ಕ್ರೀಡಾ ಚಟುವಟಿಕೆ ಬರೋದಿಲ್ಲ. ಮತ್ತು ಹೆಚ್ಚಿನ ಪ್ರಾಮುಖ್ಯತೆ ಪಾಲಕರದ್ದು ಏನಾಗಿರ್ತದೆ ಅಂತಂದರೆ, ನನ್ನ ಮಗ ಪಿ ಯು ಸಿ ಸೆಕೆಂಡರಿನಲ್ಲಿ ಚೆನ್ನಾಗಿ ಓದ್ಬೇಕು, ಸ್ಕೋರ್ ಮಾಡಬೇಕು, ಮತ್ತು ಆಟದಲ್ಲಿ ಪಾಲ್ಗೊಳ್ಳಿಕ್ಕೆ ಅವನಿಗೆ ಸಪೋರ್ಟ್ ಸಿಗೋದಿಲ್ಲ, ಅವ್ರ ಇಂಜಿನಿಯರಿಂಗು ಮೆಡಿಕಲು ಮತ್ತು ಇನ್ನೇನೋ ದೊಡ್ಡ ದೊಡ್ಡ ಹುದ್ದೆಗಳಿಗೆ ನಾವು ಕಳಿಸ್ಬೇಕನ್ನೋದಕ್ಕೆ ಅವ್ರ ತರಬೇತಿಗಾಗಿ ಅವರು ಅಂಕಗಳನ್ನು ಪಡೆಯುವ ರೀತಿಯಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಪಾಲಕರು ಕೂಡ ಇನ್ವಾಲ್ವ್ ಮಾಡಿಸ್ತಾರೆ ಮಕ್ಕಳಿಗೆ, ಹಾಗೆ ಕ್ರೀಡೆಯಲ್ಲಿ ತೊಡಗು ಕಡಿಮೆ ಆಗ್ತದೆ. ಈಗ ಪ್ರಾಥಮಿಕ ಹಂತದಲ್ಲಾಗ್ಬೋದು ಅಥವಾ ಹೈಸ್ಕೂಲ್ ಹಂತಗಳಲ್ಲಾಗ್ಬೋದು, ಯಾವ್ಯಾವ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬಹುದು ಮಕ್ಕಳು ಅಂತ? ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಹೇಳ್ಬೇಕಂದ್ರೆ, ನಮಗೆ ಆಟದ ಮೈದಾನ ಕೊರತೆ ಇರೋದ್ರಿಂದ ನಮ್ಮಲ್ಲಿಯ ಈ ಸ್ಥಳೀಯ ಆಟದ ಮೈದಾನದಲ್ಲಿ ವಾಲಿಬಾಲ್, ಖೋಖೋ, ಕಬಡ್ಡಿ, ಥ್ರೋಬಾಲ್ ಈ ಆಟಗಳು ನಮ್ಮ ಸ್ಥಳೀಯ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಇರತಕ್ಕಂಥ ಸ್ಥಳೀಯ ಆಟಗಳು ಇವು ಬಹಳಷ್ಟು ಚಾಲ್ತಿಯಲ್ಲಿದೆ. ಈ ಆಟಗಳನ್ನು ಕೂಡ ನಾವು ಶಾಲೆಯಲ್ಲಿ ಕೂಡ ಏನು ಮಾಡ್ತೀವಿ ಅಂತಂದರೆ, ಈ ಆಟಗಳನ್ನು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಇಲ್ಲಿ ನಮಗೆ ಬಾಸ್ಕೆಟ್ಬಾಲಿನ ಟೀಮ್ ಇರು ಮಾಡ್ತಾರೆ ಮಕ್ಕಳು, ಫುಟ್ಬಾಲ್ ಇದ್ದಲ್ಲಿದೆ ಓ ಆಡ್ಕೊಡ್ರು ಅಂತ ಹೇಳ್ಕೊಂಡು ಬಿಟ್ಟು ಬಿಡ್ತೀವಿ, ಗ್ರೌಂಡ್ ಇರ್ತದೆ ಓಕೆ ಆಡ್ಕೊಡ್ರು. ನಾವು ಯಾವುದೇ ರೀತಿಯಲ್ಲಿ ಇಲ್ಲಿ ಆಟದ ನಿಯಮಬದ್ಧವಾದ ಅಂಕಣಗಳು ಇರುವುದಿಲ್ಲ. ವಾಲಿಬಾಲ್, ಖೋಖೋ, ಕಬಡ್ಡಿ, ಥ್ರೋಬಾಲ್ ಇವೆಲ್ಲವೂ ನಿಯಮಬದ್ಧವಾಗಿ ನಾವು ಆಟಗಳ ಅಂಕಣಗಳನ್ನು ಹಾಕಿರ್ತೀವಿ, ಅದರಲ್ಲೇ ಆ ಮಕ್ಕಳನ್ನು ತೊಡಸ್ಕೊಂಡು ಇದರಲ್ಲೇ ಆಟ ಆಡಿಸ್ತೀವಿ. ಇದರಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ಕೊಡಬೇಕಿದ್ರೆ ಈ ದೈಹಿಕ ಶಿಕ್ಷಕರು ಬೇಕಾಗ್ತಾರೆ. ಎಲ್ಲ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇದೆಯಾ? ಇಲ್ಲ, ಖಂಡಿತವೇ ದೈಹಿಕ ಶಿಕ್ಷಕರು ಈಗಾಗಲೇ ದೈಹಿಕ ಶಿಕ್ಷಕರ ನೇಮಕಾತಿ ಪ್ರತಿಯೊಂದು ಪ್ರಾಥಮಿಕ ಶಾಲೆ ಮತ್ತು ಕಂಪಲ್ಸರಿ ಮಾಡಬೇಕು ಹೇಳಿತ್ತು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣಕ್ಕೆ ಸ್ವಲ್ಪ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಕೂಡ ದೈಹಿಕ ಶಿಕ್ಷಕ ನೇಮಕಾತಿ ಮಾಡಿದ್ರು ಪ್ರಾಥಮಿಕ ಶಾಲೆ. ಅದೊಂದು ನೇಮಕಾತಿ 83, 84, 85 ಏನು ದೈಹಿಕ ಶಿಕ್ಷಕ ಆಗಿತ್ತು ಪ್ರಾಥಮಿಕದಲ್ಲಿ, ನಂತರ ನೇಮಕಾತಿ ಕಡಿಮೆ ಆಗಿದೆ. ಹಾಗೆಯೇ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಬಿ ಪಿ ಎಡ್ ಆದ ತರಬೇತಿ ಹೊಂದಿದವನು ದೈಹಿಕ ಶಿಕ್ಷಕರು ನೇಮಕ ಸಾಮಾನ್ಯವಾಗಿ ಹೆಚ್ಚಾಗಿ ಹೈಸ್ಕೂಲ್ಗೆ ದೈಹಿಕ ಶಿಕ್ಷಕರು ಇದ್ದಾರೆ. ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಕೊರತೆ ಬಹಳ ಉಂಟು. ಈಗ ವಾರದಲ್ಲಿ ಒಂದು ಪಿರಿಯಡ್ ಅಥವಾ ಎರಡು ಪಿರಿಯಡ್ ಇಂಥದ್ದು ದೈಹಿಕ ಶಿಕ್ಷಣಕ್ಕಾಗಿ ನಾವು ಮೀಸಲಿಟ್ಟರೆ ಅಷ್ಟು ಸಾಕು, ಅಥವಾ ಮನೆಗೆ ಹೋದ ಮೇಲೆ ವಿದ್ಯಾರ್ಥಿಗಳ ಚಟುವಟಿಕೆ ಹೇಗಿರಬೇಕು ಅಂತ? ನಮಗೆ ತಿಳಿದ ಪ್ರಕಾರ ನಾವು ಶಾಲೆಗಿದ್ದಂತ ನಮ್ಮ ಕ್ರೀಡಾ ಅವಧಿಗಳನ್ನೇ ಕಡಿಮೆ ಕಡಿಮೆ ಅಂತಂದ್ರೆ ಯಾಕಂತಂದ್ರೆ ಮಕ್ಕಳು ಆಸೆ ಪಡೋದೇನಪ್ಪ, ಹೆಚ್ಚಾಗಿ ಓದೋದಕ್ಕಿಂತ ದೈಹಿಕ ಶಿಕ್ಷಣಕ್ಕೆ ಆಟಕ್ಕೆ ಮನಸ್ಸನ್ನು ಹೆಚ್ಚಿಗೆ ಕೊಡ್ತಾರೆ. ಆದರೂ ಅದರಲ್ಲೂ ಕೂಡ ಅಂದ್ರೆ 8th 9th ಮಕ್ಕಳಿಗೆ ನಮ್ಗೆ ಹೆಚ್ಚು ಕೊಟ್ಟರು. 10th ಮಕ್ಕಳು ಬಂದ್ಬಿಟ್ಲೇ ಅವ್ರಿಗೆ ಅಭ್ಯಾಸ ಒತ್ತಡ ಶಿಕ್ಷಕರ ವಿಷಯ ಶಿಕ್ಷಕರು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲ ನಮ್ಗೆ ಪಿರಿಯಡ್ ಬಿಟ್ಕೊಡಿ, ಪಿರಿಯಡ್ ಬಿಟ್ಕೊಡಿ ಅಂತ ಹೇಳ್ಕೊಂಡು ನಮ್ಮ ಪೋರ್ಷನ್ ಮುಗಿಸ್ಲಿಕ್ಕೆ ಆಗೋದಿಲ್ಲ, ನಮ್ಮ ಪೋರ್ಷನ್ ಮುಗಿಸ್ಲಿಕ್ಕೆ ಕವರ್ ಮಾಡ್ಲಿಕ್ಕೆ ಅವರಿಗೂ ಒತ್ತಡ ಇರ್ತದೆ. ಯಾಕಂದ್ರೆ ಇಲಾಖೆ ಮೇಲೆ ಒತ್ತಡ ಇರ್ತದೆ, ಪೋರ್ಷನ್ ಕವರ್ ಆಗಿರೋದಿಲ್ಲ, ಪಾಠದ ಚಟುವಟಿಕೆ ಸರಿಯಾಗಿ ಮುಗಿದಿರೋದಿಲ್ಲ, ಹಾಗೆ ಅವ್ರಿಗೆ ಒತ್ತಡ. ಹಾಗೆ ನಾವೇನು ಮಾಡ್ತೀವಿ, ಕೆಲವು ನಾವು ಕೆಲವು ದೈಹಿಕ ಶಿಕ್ಷಕರು ಜಗಳಾಡ್ತೀವಿ, ಇಲ್ಲ ನಮಗೆ ಕಂಪಲ್ಸರಿ ನಾನು ಪಿರಿಯಡ್ ಬಿಟ್ಕೊಡೋದಿಲ್ಲ, ನೀವು ಲೀಜರ್ ಟೈಮಿಗೆ ಅಥವಾ ಆಫ್ಟರ್ ಸ್ಯಾಲರಿ ಬಿಟ್ಟ ನಂತರ ನೀವು ಮಾಡಿರಿ ಅಂತ ಹೀಗೆ ಹೇಳ್ತೀವಿ. ಆದರೂ ಕೂಡ ಏನೋ ನಮ್ಮ ಹೊಂದಾಣಿಕೆಯಲ್ಲಿ ಮಾಡಿಕೊಂಡು ಅವ್ರ ಕೈಲಿ ನಾವು ಮನಸ್ಸು ಒಲಿಸಿ ಅವ್ರ ಕೈಲಿ ಪಿರಿಯಡ್ ಅಂತ ಹೇಳ್ತೀವಿ. ಒಟ್ಟು ಟೋಟಲಿ ಒಳ್ಳೆ ರೀತಿಯಲ್ಲಿ ನಾವು ಆ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳಿಗೂ ಬಂತು ನಮ್ಮ ಸ್ಟಾಫ್ ಶಿಕ್ಷಕರ ಕೈಲಿ ಹೊಂದಾಣಿಕೆಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಕಣ್ಣ ಎದುರಿನಲ್ಲಿ ಮಕ್ಕಳು ಇನ್ನೊಂದು ಕ್ಲಾಸಿನ ಮಕ್ಕಳು ಆಟ ಆಡ್ತಿರ್ತಾರೆ, ಮಕ್ಕಳು ಇನ್ನೊಂದು ತರಗತಿಯಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕಾದಂತ ಪರಿಸ್ಥಿತಿ ಬರ್ತದೆ, ಈ ದ್ವಂದ್ವವನ್ನು ಹೇಗೆ ನಿಭಾಯಿಸುವುದು ಅಂತ? ಈ ದ್ವಂದ್ವ ಸಾಮಾನ್ಯವಾಗಿ ಇದ್ದೇ ಇರ್ತದೆ ಸರ್. ಯಾಕಂದ್ರೆ ಯಾವುದೇ ಇದೆ ಅಂದ್ರೆ ಈಗ ನಾವೇನ್ ಮಾಡ್ತೀವಿ, ಎಲ್ಲರಿಗೂ ನಾನೇ ದೊಡ್ಡ ಇದ್ರ ಸ್ವೀಟ್ ತಿನ್ಬೇಕು, ಕೇಕ್ ತಿನ್ಬೇಕು ಆಸೆ ಎಲ್ಲರಿಗೂ ಇರ್ತದೆ. ಆದ್ರೆ ಹಣಕಾಸಿನ ತೊಂದರೆ ಇರ್ತಾರೆ, ತಿನ್ಲಿಕ್ಕೆ ಎಲ್ಲರಿಗೂ ಆಗೋದಿಲ್ಲ. ಶ್ರೀಮಂತರು ಇದ್ದ ವರ್ಗದಲ್ಲಿ ಇದ್ದಂಥವ್ರು ಏನೋ ದೊಡ್ಡ ಪ್ರಮಾಣದಲ್ಲಿ ತಿನ್ಬೋದು, ಅಥವಾ ಬಟ್ಟೆ ಬರೆಯೋದು ಅವನ ಹಾಕ್ಬೋದು. ಎಲ್ಲ ಸ್ಥಿತಿಗತಿಗಳನುಸಾರವಾಗಿ ನಮಗೇನಿರ್ತದೆ, ಆ ಕ್ರೀಡೆಯ ಚೌಕಟ್ಟು ಇರ್ತದೆ, ಶಾಲೆಯ ಚೌಕಟ್ಟೇನಿರ್ತದೆ, ಆ ನಿಯಮಗಳಿಗನುಗುಣವಾಗಿ ಅವರಿಗೂ ಕೂಡ ಇವತ್ತಿಲ್ಲಂದ್ರೆ ಮಧ್ಯಾಹ್ನ ಇರ್ತದೆ, ಮಧ್ಯಾಹ್ನ ನಾಳೆ ಬೆಳಿಗ್ಗೆ ಕ್ರೀಡೆ ಇರ್ತದೆ. ಹಾಗೆ ಅದು ಸಹಜವಾಗಿ ಅವರಿಗೆ ಕಣ್ಣಿದ್ರೆ ಪೂರ್ತಿ ಗ್ರೌಂಡ್ ಕಡೆಗೆ ಇರ್ತದೆ, ಆದರೂ ಕೂಡ ಬರ್ಲಿಕ್ಕೆ ಆಗೋದಿಲ್ಲ, ಅದು ಅನಿವಾರ್ಯ. ಅದಕ್ಕೆ ನಾವು ಶಾಲೆ ನಿಯಮಕ್ಕೆ ಹೊಂದ್ಕೊಂಡು ಹೋಗ್ಲೇಬೇಕಾಗ್ತದೆ ಸರ್. ನೀನು ಇವತ್ತು ಆಟಾಡು, ನಾಳೆ ನಾನು ಬರ್ತೀನಿ. ಹೌದು, ನಾ ಇವತ್ತು ಆಟ ಇವ್ರು ಆಡಿದ್ರೆ ನಾಳೆ ನೀವು ಬಂದೇ ಬರ್ತೀಯಪ್ಪ ಅಂತೇಳಿ ನಾವು ಹೇಳಬೇಕಾಗ್ತದೆ. ಆಮೇಲೆ ಈಗ ಹೊರಾಂಗಣ ಕ್ರೀಡೆಗೆ ಎಷ್ಟು ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಒಳಾಂಗಣ ಕ್ರೀಡೆಗೂ ಕೂಡ ಕೊಡಬೇಕು ಅನ್ನುವಂತಹ ವಿಚಾರ, ಇದನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಿಸ್ತೀರಾ? ಹೌದು, ಅವಶ್ಯವಾಗಿ ಮೂಡಿಸ್ತೀವಿ. ಇದು ಉದಾಹರಣೆ ಚೆಸ್, ಅದು ಮಾನಸಿಕವಾಗಿ ಸದೃಢವಾಗಿ ಏಕಾಗ್ರತೆ ಬೆಳೆಸ್ಲಿಕ್ಕೆ ಚೆಸ್ ಬಹಳ ಪ್ರಭಾವಿ ಆಟ. ಹಾಗಾಗಿ ನಾವೇನು, ಇದೊಂದು ಹೊರಾಂಗಣ ಆಟ ಒಂದಲ್ಲ, ಒಳಾಂಗಣ ಆಟನು ಕೂಡ ನೀವು ಸಕ್ರಿಯವಾಗಿರ್ಬೇಕು. ಮತ್ತೆ ಅದ್ರ ಜೊತೆಗೆ ಸೆಟಲ್ ಬ್ಯಾಡ್ಮಿಂಟನ್ ಕೂಡ ನೀವು ಅದು ಒಳಾಂಗಣ ಆಟದಲ್ಲಿ ಬಂದರೂ ಕೂಡ ಅದನ್ನು ಕೂಡ ತೋರಿಸ್ತೀವಿ ನಾವು. ಈಗ ಆರೋಗ್ಯ ವೃದ್ಧಿಯಲ್ಲಿ ಅಂದ್ರೆ ಈಗ ಶಾಲಾ ಜೀವನ ಮುಗಿದ ನಂತರ ಕೂಡ ವೃತ್ತಿ ಜೀವನದಲ್ಲಾಗ್ಬೋದು ಅಥವಾ ನಿವೃತ್ತಿಯ ಜೀವನದಲ್ಲಾಗ್ಬೋದು, ನಮ್ಮ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಇಂತಹ ಒಂದು ಕ್ರೀಡೆಗಳು ಎಷ್ಟರ ಮಟ್ಟಿಗೆ ನೆರವಾಗ್ತವೆ? ಸಾಕಷ್ಟು ಕ್ರೀಡೆಗಳು ಅವಶ್ಯವಾಗಿ ನಮಗೆ ನೆರವಾಗ್ತದೆ. ಯಾಕಂದ್ರೆ ನಾವು ಸದೃಢವಾಗಿರ್ಬೇಕಾದ್ರೆ ಕ್ರೀಡೆಯಲ್ಲಿ ತೊಡ್ಕೊಂಡು ನಾನೇನು ಒಬ್ಬ ದೈಹಿಕ ಶಿಕ್ಷಕನಿಗೆ ಹೇಳ್ತಿದ್ದೀನಿ, ನಾನು ಇವತ್ತು ರಿಟೈರ್ಮೆಂಟ್ ಆಗಿ 60 ವರ್ಷ ನಾ ರಿಟೈರ್ಮೆಂಟ್ ಆದರೂ ಕೂಡ ಇವತ್ತು ಲವಲವಿಕೆಯಿಂದಿರೋದ್ರೆ ನನ್ನ ದೈಹಿಕ ಶಿಕ್ಷಣ ನನಗೆ ಕಲಿಸಿದ್ದು, ಆ ದೈಹಿಕ ಶಿಕ್ಷಣದ ನಾನು ಇನ್ವಾಲ್ವ್ ಆಗಿದ್ದಕ್ಕಾಗಿ ನಾನು ಇವತ್ತು ಆರೋಗ್ಯಯುತವಾಗಿ ಇದ್ದೀನಿ. ಇದೇ ರೀತಿಯಾಗಿ ವೃದ್ಧರು ಆದರೂ ಕೂಡ ಯಾರು ಆಟ ಮಗುನು ಹೇಗೆ ಆಟ ಬೀಳ್ತದೆ, ವೃದ್ಧರಾದರೂ ಕೂಡ ನಾನು ಆಡಬೇಕು ಅಂದರೆ ಮನೆಯಲ್ಲೇ ಒಂದು ಶಟ್ಲ್ ಬ್ಯಾಡ್ಮಿಂಟನ್ ಅಂಗಳದಲ್ಲೇ ಆಟ ಆಡ್ಬೋದು. ದೈಹಿಕವಾಗಿ ನಾನು ಆರೋಗ್ಯ ಇದ್ದೀನಿ ಅಂತಂದರೆ ಆಟ ಆಡಲಿಕ್ಕೆ ಸೂಕ್ತವಾದ ಆ ವೇಳೆಯನ್ನು ಬಳಸ್ಕೋಬಾಡ್ಕೋಬೋದು ವೃದ್ಧರಾದರೂ ಕೂಡ. ವಯಸ್ಸಿಗೆ ಅನುಗುಣವಾಗಿ ಕ್ರೀಡೆಯನ್ನು ಆಯ್ಕೆ ಮಾಡ್ಕೋಬೇಕು. ಹಾಂ, ಅವರು ವಯಸ್ಸಿಗೆ ಅನುಗುಣವಾಗಿ ಕ್ರೀಡೆಯನ್ನು ಆಯ್ಕೆ ಮಾಡ್ಕೋಬೇಕು. ಸರ್, ಈಗ ನಿವೃತ್ತಿಯ ನಂತರ ನೀವು ಕೃಷಿಯನ್ನು ಮುಂದುವರಿಸ್ತಾ ಇದ್ದೀರಿ, ಈ ಬಗ್ಗೆ ಹೇಳಿ. ನಮ್ಮದು ಅವಿಭಕ್ತ ಕುಟುಂಬ ಇತ್ತು ಇಲ್ಲಿವರೆಗೆ ಸರ್. ನಾನು ಏಕೆ ಅಂತಂದರೆ ನಾನು ಅವಿಭಕ್ತ ಕುಟುಂಬದಲ್ಲಿ ಇದ್ಕೊಂಡು ನನ್ನ ಫ್ಯಾಮಿಲಿಯನ್ನು ಇಟ್ಕೊಂಡು ಬಂದವು. ನಾನು ಇಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿ ಎಲ್ಲ ಮನೆಯಿಂದ ಹೊರದಮಲ್ಲ, ನನ್ನ ಟೌನಿಗೆ ನನ್ನ ಶಾಲೆಗೆ ಹತ್ತಿರ ಇದ್ದಂಥ ನನ್ನ ಕುಟುಂಬ, ನಾನು ನನ್ನ ಅಣ್ಣ ತಮ್ಮದಿರು ನನ್ನ ಫ್ಯಾಮಿಲಿ, ನನ್ನ ಜೊತೆ ನನ್ನ ಅಣ್ಣದಿರು ಆ ರೀತಿ ಇರ್ಬೇಕಂತೇಳಿ ಅವ್ರ ಜೊತೆಯಲ್ಲಿ ಇದ್ಕೊಂಡು ಬಂದವು ನಾನು. ಹಾಗಾಕೆಂದು ಕೃಷಿ ಕುಟುಂಬದಲ್ಲಿ ಕೆಲವು ನನಗೆ ಎಲ್ಲ ರೀತಿಯ ನಾನು ಅಲ್ಲಿ ಅಣ್ಣರ ಜೊತೆ ತೊಡ್ಕೊಂಡಿಕ್ಕಾಗಿ ನನಗೆ ಸುಮಾರು ಹೆಚ್ಚು ಕಡಿಮೆ ಕೆಲಸ ಕಾರ್ಯಗಳು ಕೂಡ ಅನುಭವ ಇದೆ. ಹಾಗೆ ಅದರ ನಂತರ ಈಗ ಮಾಡಲಿಕ್ಕೂ ಕೂಡ ನಾನು ನಿವೃತ್ತಿ ಆದರೂ ಕೂಡ ಈಗ ನಾವು ಡಿವೈಡ್ ಆಗಿದ್ವಿ, ಅಣ್ಣ ತಮ್ಮ 4 ಜನ ಇದ್ರು ಕೂಡ ಡಿವೈಡ್ ಆಗಿದ್ವಿ. ಹಾಗೆ ನಮಗಂತ ಬಂದಂಥ ಜಮೀನಲ್ಲಿ ಅದನ್ನು ಕೃಷಿ ಮಾಡಿಕೊಂಡು ಜೊತೆ ಈಗ ನಿವೃತ್ತಿ ಆದಮೇಲೆ ಕೂಡ ಸ್ವಲ್ಪ ಅಡಕೆ ಗಿಡ ಎಲ್ಲ ಹಾಕಿಕೊಂಡು ಅವಕ್ಕೆ ಯಾವ ರೀತಿ ಕೃಷಿ ಮಾಡಬೇಕು, ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಹೆಂಗೆ ತಯಾರು ಮಾಡಬೇಕು, ಮತ್ತು ನನಗೆ ಆ ಅನುಭವ ಇದೆ. ಸೊಪ್ಪು ತರೋದಿರಲಿ ಸಗಣಿ ಬಾಚೋದಿರಲಿ ಈ ರೀತಿಯ ಅನುಭವಗಳು ಕೂಡ ನನಗಿದೆ. ಹುಲ್ಲು ತರೋದು ಇವೆಲ್ಲ ರೀತಿಯ ಅನುಭವ ಇದೆ. ಹಾಗೆ ನಾನು ಸಗಣಿ ಗೊಬ್ಬರವನ್ನು ಮಾಡ್ತಕ್ಕಂಥ ಕಾಂಪೋಸ್ಟ್ ಗೊಬ್ಬರವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನನಗೆ ಅನುಭವ ಇದೆ. ನಾನು ಮಾಡಿಕೊಂಡು ಕೃಷಿಯನ್ನು ಸುಮಾರು ಉತ್ತಮ ರೀತಿಯಲ್ಲಿ ಇದ್ದ ಮಟ್ಟಿಗೆ ತಕ್ಕ ಮಟ್ಟಿಗೆ ದೊಡ್ಡ ಕೃಷಿಕರನ್ನಲ್ಲ ಇದ್ದ ಮಟ್ಟಿಗೆ ಸಣ್ಣ ರೀತಿಯಲ್ಲಿ ಕೃಷಿಕನಾಗಿ ಒಳ್ಳೆ ರೀತಿಯನ್ನು ಮಾಡ್ಕೊಂಡು ಹೋಗುವಂತ ಒಂದು ವಿಶ್ವಾಸ ನನಗಿದೆ. ಈಗ ನಿಮ್ಮ ದೃಷ್ಟಿಯಲ್ಲಿ ನೀವು ಅನುಸರಿಸುವಂತಹ ವಿಧಾನದ ಬಗ್ಗೆ ಹೇಳಿ. ಈಗ ಕಾಂಪೋಸ್ಟ್ ಅಂದ್ರೆ ಹೇಗೆ ಮಾಡ್ತೀರಿ ನೀವು? ಕಾಂಪೋಸ್ಟ್ ಅಂತಂದ್ರೆ ನಮ್ಮಲ್ಲಿ ಎಲೆ ದರ್ಕಗಳು ಬೀಳ್ತದೆ, ನಾವು ದರ್ಕು ಅಂತ ಹೇಳ್ತೀವಿ. ಆ ದರ್ಕ್ ಬಂದಿದ್ದನ್ನ ಏನ್ ಮಾಡ್ತೀವಿ, ನಮ್ದೇ ಮಾವಿನ ಗಿಡ ಇತ್ತಲೆ ಎಲ್ಲ ಇದೆ, ಅದನ್ನ ಬೆಳಗ್ಗೆ ಎಲ್ಲ ತೋಗ್ ತುಂಬ ಬರ್ತೀವಿ. ಅದನ್ನೇನ್ ಮಾಡ್ತೀವಿ, ಅದನ್ನ ತಂದು ಗೊಬ್ಬರದ ತಿಪ್ಪೆ ಗುಂಡಿದೆ, ಆ ಗುಂಡಿಯಲ್ಲಿ ಹಾಕಿ ಏನ್ ಮಾಡ್ತೀವಿ, ಮತ್ತೆ ಈ ಸಗಣಿಯನ್ನು ತಗೊಂಡು ಅದಕ್ಕೆ ಹಾಕ್ತೀವಿ. ಹಾಗೆ ಅದ ನಂತರ ನೀರನ್ನು ಕೂಡ ಅದಕ್ಕೆ ಹಾಕಿ ನಾನು ಏನ್ ಮಾಡ್ತೀವಿ ಕರ್ತೀವಿ. ನಂತರ ಏನಪ್ಪಾ ಅಂದ್ರೆ ಈಗ ನನಗೆ ಇಲ್ಲಿವರೆಗೆ ಆಕಳಿತ್ತು, ಈಗ ಆಕಳಿಲ್ಲ, ಎಮ್ಮೆ ಆಕಳದ ಗೋಮೂತ್ರವನ್ನು ಕೂಡ ಅದನ್ನ ಬಕೆಟಲ್ಲಿ ಹಿಡ್ಕೊ ಬಂದು ಅದನ್ನ ತಗೊಬಂದು ಅದನ್ನ ತಿಪ್ಪೆ ಗುಂಡಿ ಹಾಕಿ ಅದಕ್ಕೆ ನೀರೆಲ್ಲ ಮಿಕ್ಸ್ ಮಾಡಿ ಹಾಕಿಬಿಟ್ಟು ಆ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ಈ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣ ಇನ್ನೂ ಆಗ್ತಾ ಇಲ್ಲ, ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಸರ್. ಈಗ ತೋಟದಲ್ಲಿ ಒಂದು ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಬೇಕಿದ್ರೆ ಈ ಕಾಂಪೋಸ್ಟ್ ಆಗ್ಬೋದು, ಹಟ್ಟಿ ಗೊಬ್ಬರ ಆಗ್ಬೋದು, ಇದನ್ನು ಹಾಕಬೇಕು ಅಂತ ಹೇಳ್ತೀವಿ. ಮಣ್ಣಿನ ಫಲವತ್ತತೆಯನ್ನು ಬೇರೆ ಯಾವ ರೀತಿಯಲ್ಲಿ ಕಾಪಾಡ್ಕೊಳ್ಬಹುದು? ಮಣ್ಣಿನ ಫಲವತ್ತತೆ ಕಾಪಾಡಬೇಕಂದ್ರೆ ಸರ್ ನಮಗೆ ಈಗ ರಾಸಾಯನಿಕ ಗೊಬ್ಬರಗಳನ್ನು ಭಾಳಷ್ಟು ಕಡಿಮೆ ಮಾಡಬೇಕಾಗ್ತದೆ. ನಮ್ಮ ಸ್ವಂತ ಗೊಬ್ಬರವನ್ನು ಅಂದರೆ ನಾವು ಈಗೇನು ಸಗಣಿ ಗೊಬ್ಬರವನ್ನು ತಯಾರು ಮಾಡಿರ್ತೀವಿ, ಆ ಗೊಬ್ಬರವನ್ನು ತಯಾರು ಮಾಡಿದಂಥ ಗೊಬ್ಬರವನ್ನು ಹಾಕಿದ್ರೆ ಭಾಳ ಒಳ್ಳೆ ಸೂಕ್ತ. ಆದರೆ ಇದಕ್ಕೆ ಈ ಗೊಬ್ಬರವನ್ನು ನಾವು ಹಾಕಿ ಮಾಡಿಟ್ಟಿರ್ತೀವಿ, ಈ ಕೃಷಿ ಮಾಡಿದಂಥ ತೋಟ ದಿನ ಬಾಳಿಕೆ ಬರ್ತದೆ. ನಾವು ಈಗಾಗಲೇ ಅರ್ಜೆಂಟ್ ಈಗ ನಮ್ದು ಏನಾಗಿದೆ ಅಂದರೆ ಇವತ್ತು ನನ್ನ ಗಿಡ ದೊಡ್ಡಬೇಕು, ಬೆಳೆ ತಗೋಬೇಕು, ನಾನು 5 ವರ್ಷದ ಫಲ ತಗೋಬೇಕು ಅಂತ ಈಗ ನಾವು ರೈತರು ಕೂಡ ಆ ರೀತಿಯಲ್ಲಿ ಅಂದರೆ ಅತಿ ಶೀಘ್ರದಲ್ಲಿ ನಮಗೆ ಬೆಳೆಸಿಕ್ಕೆ ನಾವು ದೊಡ್ಡ ಶ್ರೀಮಂತರ ಆಗ್ಬೇಕನ್ನೋ ಒಂದು ಆಸೆಯಲ್ಲಿ ಇಟ್ಕೊಂಡು ಈ ನಮ್ಮ ಹವಾಮಾನ ವ್ಯತ್ಯಾಸಗಳು ಕೂಡ ಈ ರೀತಿಯಾಗಿ ಬೋರು ಇವತ್ತೇನಾಗಿದೆ ಆದಷ್ಟು ಬೋರ್ಗಳು ಹೆಚ್ಚು ಬಡಿಸಿದ್ವಿ, ಅಂತರ್ಜಲ ಕುಸಿತ ಹೋಗ್ತು. ಈಗ ನಮಗೆ ಯಾವುದೇ ರೀತಿಯ ನೀರಿನ ತೊಂದರೆ ಇಲ್ಲಾಗಿತ್ತು, ಆದರೆ ಈಗ ನಮ್ಮ ಪಕ್ಕದಲ್ಲೆಲ್ಲ ಬೋರ್ ಹೊಡೆಸಿದ್ದಕ್ಕಾಗಿ ಬಾವಿಗಳು ಅಂತರ್ಜಲ ಕುಸಿದು ನೀರಿಂದು ಕೂಡ ಕೊರತೆ ಆಗಿದೆ, ಕೆರೆ ಬಾವಿಗಳು ಬತ್ತಾ ಇದೆ. ಇದು ದೊಡ್ಡ ಮಾರಕ ನನ್ನ ತೇರಿ ಹೇಳ್ಬೇಕಂದ್ರೆ, ಅಂದರೆ ರೈತರಿಗೆ ಬೇಕು. ಆದರೆ ಈಗ ಏನಾಗಿದೆ ಅಂದರೆ ಎಲ್ಲಿ ನೋಡಿದ್ರು ಭೂಮಿಯನ್ನು ಕೊರೆಸಿ ಕೊರೆಸಿ ಅಂತರ್ಜಲವನ್ನು ಕೊಡಲಿಕ್ಕೆ ಅಂತರ್ಜಲ ಈ ಬೋರ್ನಲ್ಲಿ ಭಾಳಷ್ಟು ಭೂಮಿಯ ಜಲಮಟ್ಟ ಕುಸಿದಿದೆ, ಇದು ದೊಡ್ಡ ಕಾರಣ ಅನ್ಬೋದು. ಈಗ ರೈತರ ನಿಟ್ಟಿನಲ್ಲಿ ಹೇಳೋದಿದ್ರೆ ಈ ಮಳೆ ನೀರ ಕೊಯ್ಲನ್ನು ಹೇಗೆ ಮಾಡಬಹುದು, ಹೇಗೆ ಅಳವಡಿಸಬಹುದು? ಮಳೆ ನೀರು ಕೊಯ್ಲನ್ನು ಸರ್ ನಮ್ದು ಏನೇ ಈಗ ಕೃಷಿ ಹೊಂಡಗಳು ಮಾಡಿರ್ತಾರೆ ಅಥವಾ ನಮ್ಮ ಬಾವಿನೇ ಸುತ್ತಮುತ್ತ ಇದರಲ್ಲಿ ಕೂಡ ನಾವೇನು ಮಾಡ್ಕಂದ್ರೆ ಸ್ವಲ್ಪ ಈ ಉಸುಗಿನ ಸೋಸಿ ಮಾಡಿದಂಥ ಗೊಚ್ಚು ಕಲ್ಲನ್ನು ಸುತ್ತ ಹಾಕಿಬಿಟ್ಟು ಆ ನೀರನ್ನು ನಾವೇನು ಮಾಡಬೇಕು, ಆ ನೀರು ಕೂಡ ನಮ್ಮ ಈ ಮನೆಯಲ್ಲಿ ಬಂದಿದ್ದ ನೀರನ್ನು ಕೂಡ ಬಂತು, ಹರಣೆಯಲ್ಲಿ ಬಂದಿದ್ದ ನೀರು ತಗೊಂಡು ಹೋಗಿ ನಾವು ಅಲ್ಲಿ ಆ ಬಾವಿ ಸುತ್ತಮುತ್ತ ಹೋಗಿ ಇಂಗುವ ಕೆಲಸ ನಾವು ಮಾಡಿದ್ದೆ ಆದರೆ ನಮ್ಮ ಅಂತರ್ಜಲ ಕೂಡ ಮೇಲಿರ್ಲಿಕ್ಕೆ ಸಾಧ್ಯತೆ ಇದೆ, ಬಾವಿ ಕೂಡ ಯಾವುದೇ ರೀತಿಯ ನೀರನ್ನು ಶೇಖರಣೆ ಆಗುವ ಸಾಧ್ಯತೆ ಉಂಟು ಸರ್. ಮನೆಯ ಸುತ್ತಮುತ್ತ ಆಗ್ಬೋದು ಅಥವಾ ತೋಟದಲ್ಲಾಗ್ಬೋದು ಮರಗಿಡಗಳು ಯಥೇಚ್ಛವಾಗಿ ಇರಬೇಕು ಅಂತ ಹೇಳ್ತೀವಿ, ಯಾಕಂದರೆ ಹಸಿರು ಇದ್ದಷ್ಟು ಮಳೆ ನೀರು ಇಂಗುವ ಪ್ರಮಾಣವು ಕೂಡ ಜಾಸ್ತಿ ಆಗ್ತದೆ ಅಂತೇಳಿ. ಎಷ್ಟೋ ಕಡೆ ತೋಟ ಸ್ವಚ್ಛವಾಗಿರಬೇಕು ಅಂತ ಕೆಲವು ರೈತರು ಹೇಳೋದಿದೆ, ಸ್ವಚ್ಛವಾಗಿರಬೇಕು ಅಥವಾ ಹಸಿರಾಗಿರಬೇಕು? ಹಸಿರಾಗಿ ಇರಬೇಕು ಸರ್. ಆದರೆ ಏನಪ್ಪ ಅಂತಂದರೆ ತೋಟದೊಳಗೆ ಈಗ ಹಿಂದಿನ ತೋಟ ಮಾಡಿದವರೆಲ್ಲ ದೊಡ್ಡ ಬಯಲಿರ್ತದೆ, ಅಲ್ಲಿ ಸುತ್ತಮುತ್ತ ಎಲ್ಲೋ ದೂರದಲ್ಲಿ ಅದರ ಸುತ್ತ ಗಿಡ ನೆಟ್ಟಿರ್ತಾರೆ. ಆದರೆ ಈಗೇನಾಗಿದೆ ಎಲ್ಲ ನಾವು ಹಕ್ಕನ್ನ ಒಂದು ನಮ್ಮ ಆಸ್ತಿ ಎಲ್ಲ ಈ ಪಾಲುದಾರಾಗಿ ನಾವೇ ನಮ್ಮ ಹಕ್ಕಿಗೆ ನಾವು ಗಿಡಗಳನ್ನು ಇಟ್ಬಿಟ್ಟು ಅಲ್ಲ ಇದು ಮಾಡ್ಕೊಂಡು ಇದು ಮಾಡ್ತೀವಿ. ಯಾವುದು ಈಗ ನ್ಯಾಚುರಲ್ ಗಿಡ ಅಂದ್ರೆ ಏನಪ್ಪ ಅಂದ್ರೆ ನಮಗೆ ಬೆಲೆ ಬಾಳುವಂತ ಹಿಂದಿನ ಒಳ್ಳೆಯ ಗಿಡಗಳು ಇದ್ದು ಈಗ ನಾವು ಮಾಡ್ತಕ್ಕಂಥದ್ದು ನಮ್ಮ ಈ ಗಿರಿರಾಜ ಕೋಳಿ ಸಾಕಿದಂಗೆ ನಾವೀಗ ಅಕ್ಕಿಶಿಯ ಗಿಡವನ್ನು ಬೆಳೆಸಿ ಅದು ನೀರಿನ ಪವರನ್ನು ಕೂಡ ಹೀರ್ತದೆ. ಮಾವು ನಾವು ಇನ್ನು ಇತರೆ ಜಾತಿಯ ಕಾಡು ಜನ ನೆಟ್ಟಿದ್ರೆ ಹಲಸುಗಿ ಇವನ್ನ ನೆಟ್ಟಿದ್ರೆ ತೋಟಕ್ಕೂ ತಂಪಾಗ್ತಿತ್ತು, ಅಂತರ್ಜಲನ ಕೂಡ ಹಿಡ್ಕೊಳಕ್ಕೆ ಇದಿರ್ತದೆ. ಅದು ಯಾವುದೇ ರೀತಿಯ ಬೆಟ್ಟನ್ನು ಮಾಡ್ತಿರ್ಲಿಲ್ಲ, ಒಣಗುವ ಪ್ರವೃತ್ತಿಯನ್ನು ಮಾಡ್ತಿರ್ಲಿಲ್ಲಾಗಿತ್ತು. ಆದರೆ ಇದು ನಾವು ಈ ಅಕೇಶಿ ಏನಾಗಿದೆ ತುಂಬ ಮಾರಕ, ಇದು ಸುತ್ತಮುತ್ತಲಿನ ಪ್ರದೇಶಗಳನ್ನು ಕೂರ್ತ ಏನಾಗ್ತದೆ ಅಂದ್ರೆ ಅಂತರ್ಜಲವನ್ನು ಹೀರುವಂತ ಶಕ್ತಿ ಅದಕ್ಕುಂಟು. ಈಗ ನೀವು ಅಂತರ್ಜಲದ ಬಗ್ಗೆ ಅಥವಾ ಮಳೆ ನೀರು ಕೊಯ್ಲಿನ ಬಗ್ಗೆ ಎಲ್ಲ ಮಾತನಾಡಿರಿ, ಇರುವ ನೀರನ್ನ ಮಿತ ಬಳಕೆ ಹೇಗೆ ಸಾಧ್ಯವಾಗ್ತದೆ ಕೃಷಿಯಲ್ಲಿ? ನಾವು ಇತ ಮಿತವಾಗಿ ನೀರನ್ನು ಬಳಕೆ ಮಾಡಲೇಬೇಕು. ಇವತ್ತಿನ ಸಿಚುವೇಶನ್ ಏನಾಗಿದ್ರೆ ಮಳೆಗಾಲ ಸರಿ ಆಗ್ತಿಲ್ಲ, ಎಲ್ಲೆಲ್ಲೂ ಮಳೆ, ಈಗ ಎಲ್ಲಿ ಬೇಕು ಅಲ್ಲಿ ಮಳೆ ಆಗ್ತದೆ, ಆದ್ರೆ ಮಲೆನಾಡಲ್ಲಿ ಬೇಕೋ ಅದು ಅಲ್ಲಿ ಆಗ್ತಿಲ್ಲ. ಅದಕ್ಕೇನಪ್ಪ ಅಂದ್ರೆ ಹಿತಮಿತ ಮಾಡಿ ಬಳಕೆ ನಾವು ಮನೆಯಲ್ಲಿ ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು, ಜೊತೆಗೆ ಹಿತಮಿತವಾಗಿ ಮನೆಯಲ್ಲಿ ಉಪಯೋಗಿಸೋದ್ರ ಜೊತೆಗೆ ನಾವು ಡ್ರಿಪ್ ಇರಿಗೇಷನ್ನು ಮಾಡಿಬಿಟ್ಟು ಗಿಡಗಳಿಗೆ ಕೊಡುವುದರಿಂದ ನಾವು ನೀರಿನ ಹಿತಮಿತವಾಗಿ ಬಳಕೆಯನ್ನು ಮಾಡಬಹುದು. ಬಹಳ ಸಂತೋಷ ದಿನಕರ್ ಬಲವಂತ ನಾಯ್ಕ ಅವರೇ, ದೈಹಿಕ ಶಿಕ್ಷಕರಾಗಿ ದುಡಿದಿದ್ದೀರಿ, ನಿವೃತ್ತಿಯ ನಂತರ ಕೃಷಿಯನ್ನು ಬಹಳ ಉತ್ಸಾಹದಿಂದ ಮುಂದುವರಿಸ್ತಾ ಇದ್ದೀರಿ, ಜೀವನಕ್ಕೆ ದೈಹಿಕ ಶಿಕ್ಷಣ ಎನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯವಾಗ್ತದೆ ಎನ್ನುವಂಥ ಒಂದು ಸಂದೇಶವನ್ನು ನೀಡಿದಿರಿ. ತುಂಬ ಸಂತೋಷ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು ಸರ್. ದೈಹಿಕ ಶಿಕ್ಷಣದ ಮಹತ್ವ ಮತ್ತು ಕೃಷಿ ಅನುಭವ, ಈ ವಿಷಯವಾಗಿ ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದ ದಿನಕರ್ ಬಲವಂತ್ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಭತ್ತದ ಕೃಷಿ ಲಾಭದಾಯಕ ಅಲ್ಲ ಎನ್ನುವಂತಹ ಮಾತನ್ನ ಇತ್ತೀಚೆಗೆ ನಾವೆಲ್ಲ ಕೇಳ್ತಾ ಇದ್ದೇವೆ. ಆದರೆ ಇದನ್ನ ಯಾಂತ್ರೀಕರಣಗೊಳಿಸಿ ಒಂದಷ್ಟು ಲಾಭವನ್ನು ಪಡೆಯುವುದಕ್ಕೂ ಕೂಡ ಅವಕಾಶ ಇದೆ. ರಾಜ್ಯದಲ್ಲಿ ಭತ್ತವನ್ನು ನೀರಾವರಿ ಆಶ್ರಿತ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ನಾಟಿ ಪದ್ಧತಿಯಡಿ ಉತ್ಪಾದಿಸಲಾಗ್ತಾ ಇದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಕೃಷಿ ಕಾರ್ಮಿಕರ ಅಭಾವ ಹಾಗೂ ಹೆಚ್ಚಿನ ದಿನಗೂಲಿಯಿಂದಾಗಿ ನಾಟಿ ಕಾರ್ಯದಲ್ಲಿ ವಿಳಂಬ ಆಗ್ತಾ ಇದೆ. ಹಾಗಾಗಿ ಇಳುವರಿ ಕೂಡ ಕಡಿಮೆಯಾಗ್ತಾ ಇದ್ದು ಕೂಲಿ ವೆಚ್ಚದಲ್ಲಿ ಹೆಚ್ಚಳವಾಗಿ ರೈತರ ನಿವ್ವಳ ಆದಾಯ ಕಡಿಮೆಯಾಗ್ತಾ ಇದೆ. ಸಾಂಪ್ರದಾಯಿಕ ನಾಟಿ ಪದ್ಧತಿಯಲ್ಲಿ ಸೂಕ್ತ ಆಳ ಹಾಗೂ ಅಂತರದಲ್ಲಿ ಸಸಿಗಳ ನಾಟಿ ಮಾಡುವಂತಹದ್ದು ಹಾಗೂ ನಿಗದಿತ ಸಸಿಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಇಳುವರಿ ಹೆಚ್ಚಿಸುವಲ್ಲಿ ಇದು ಪ್ರಮುಖವಾದಂತಹ ಅಡಚಣೆ ಅಂತ ಹೇಳಬಹುದು. ಇವಲ್ಲದೆ ಕೂಲಿ ಆಳುಗಳ ಸಮಸ್ಯೆಯಿಂದ ಅಚ್ಚುಕಟ್ಟು ಪ್ರದೇಶದ ರೈತರು ಸೂಕ್ತ ಸಮಯದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುವುದಕ್ಕೆ ಆಗದೆ ಭತ್ತ ಬೆಳೆಯಲು ಹಿಂಜರಿಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ರೈತರ ಕೂಲಿ ಆಳುಗಳ ಸಮಸ್ಯೆಯನ್ನು ನೀಗಿಸಿ ಸಮಯಕ್ಕೆ ಸರಿಯಾಗಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುವುದಕ್ಕೆ ಖರ್ಚನ್ನು ಕಡಿಮೆಗೊಳಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುವಂತಹ ಪರ್ಯಾಯ ಪದ್ಧತಿ ಅನಿವಾರ್ಯ ಅಂತ ಹೇಳಬಹುದು. ಈ ದಿಶೆಯಲ್ಲಿ ಭತ್ತದ ಸಸಿಗಳನ್ನು ಸಕಾಲದಲ್ಲಿ ನಾಟಿ ಮಾಡಿ ಕಾರ್ಮಿಕರ ಕೊರತೆ ಮತ್ತು ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸಿ ಇಳುವರಿ ಹೆಚ್ಚಿಸುವ ಭತ್ತದ ಯಾಂತ್ರೀಕೃತ ನಾಟಿ ಪದ್ಧತಿ ಒಂದು ರೀತಿಯಲ್ಲಿ ವರದಾನ ಅಂತ ಹೇಳಬಹುದು. ಭತ್ತದ ಕೃಷಿಯಲ್ಲಿ ಎತ್ತನ್ನು ಉಪಯೋಗಿಸಿಕೊಂಡು ಎಂಬಿ ನೇಗಿಲು ಹಾಗೂ ಮರದ ನೇಗಿಲನ್ನು ಬಳಸಿ ಪ್ರಥಮ ಮತ್ತು ದ್ವಿತೀಯ ಉಳುಮೆಯನ್ನು ಮಾಡ್ತಾ ಇದ್ದಂತಹ ಕಾಲ ಇತ್ತು. ಈ ಪ್ರಕ್ರಿಯೆಗೆ ರೈತರು ದಿನವೊಂದಕ್ಕೆ 1 ಎಕರೆ ಭೂಮಿಯನ್ನು ಉಳುಮೆ ಮಾಡುವುದಕ್ಕೆ ಸುಮಾರು 25 ಕಿಲೋಮೀಟರ್ಗಳಷ್ಟು ನಡಿಬೇಕಿತ್ತು. ಕ್ರಮೇಣ ಕಾರ್ಮಿಕರ ಅಭಾವ ಹಾಗೂ ಇತರ ಸಮಸ್ಯೆಗಳಿಗೆ ಯಾಂತ್ರಿಕತೆ ಅನಿವಾರ್ಯ ಆಯಿತು. ಚಿಕ್ಕಪುಟ್ಟ ಸರಳ ಯಂತ್ರಗಳು ಮತ್ತು ಟ್ರ್ಯಾಕ್ಟರ್ ಚಾಲಿತ ವಿವಿಧ ಉಪಕರಣಗಳು ಸೃಷ್ಟಿಯಾದವು. ಪ್ರಸ್ತುತ ಚಾಲ್ತಿಯಲ್ಲಿರುವ ಪ್ರಥಮ ಮತ್ತು ದ್ವಿತೀಯ ಉಳುಮೆಯ ಯಂತ್ರಗಳನ್ನು ಈ ರೀತಿಯಾಗಿ ಹೇಳಬಹುದು. ಟ್ರ್ಯಾಕ್ಟರ್ ಚಾಲಿತ 2 ಬಾಟಮ್ ಡಿಸ್ಕ್ ನೇಗಿಲು, ಪ್ರತಿ ಗಂಟೆಗೆ ಸುಮಾರು 5 ಲೀಟರ್ನಷ್ಟು ಇಂಧನ ಬೇಕಾಗ್ತದೆ. ಪ್ರತಿ ಗಂಟೆಗೆ ಸುಮಾರು 0.32 ಹೆಕ್ಟೇರ್ ಪ್ರದೇಶವನ್ನು ಉಳುಮೆ ಮಾಡಬಹುದು. ಒಬ್ಬ ವ್ಯಕ್ತಿ ಇದನ್ನು ನಿರ್ವಹಣೆ ಮಾಡುವುದಕ್ಕೆ ಸಾಕಾಗ್ತದೆ. ಪ್ರತಿ ಗಂಟೆಗೆ ಸುಮಾರು 275 ರೂಪಾಯಿಯಷ್ಟು ಖರ್ಚು ಬರುತ್ತದೆ. ಟ್ರ್ಯಾಕ್ಟರ್ ಚಾಲಿತ ಸ್ಪ್ರಿಂಗ್ ವಿಧ ಅಥವಾ 9 ಟೈನ್ ಕಲ್ಟಿವೇಟರ್, ಪ್ರತಿ ಗಂಟೆಗೆ 3 ಲೀಟರ್ ಇಂಧನದ ಬಳಕೆಯಾಗ್ತದೆ. 0.4 ಹೆಕ್ಟೇರ್ ಪ್ರದೇಶವನ್ನು ಪ್ರತಿ ಗಂಟೆಗೆ ಉಳುಮೆ ಮಾಡಬಹುದು. ಓರ್ವ ಕಾರ್ಮಿಕ ಸಾಕಾಗ್ತದೆ. ಪ್ರತಿ ಗಂಟೆಗೆ ಸುಮಾರು 175 ರೂಪಾಯಿ ಖರ್ಚು ಬರುತ್ತದೆ. ಯಂತ್ರಗಳನ್ನು ಬಳಸಿಕೊಂಡು ಕೆಸರುಗದ್ದೆಯನ್ನು ತಯಾರಿಸುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ವಿಚಾರ. ಎತ್ತು ಇಲ್ಲವೆ ಕೋಣಗಳನ್ನು ಬಳಸಿ ಕೆಸರು ಮಡಿಯನ್ನು ತಯಾರಿಸುವುದಕ್ಕೆ ಪ್ರತಿ ಎಕರೆಗೆ 2 ಜೋಡಿಗಳ ವೆಚ್ಚದಲ್ಲಿ 2-3 ಬಾರಿ ಉಳುಮೆ ಮಾಡುವುದಕ್ಕೆ ಸುಮಾರು 6 ಜೋಡಿ ಎತ್ತುಗಳು ಬೇಕಾಗ್ತವೆ. ಕನಿಷ್ಠ 4-5 ದಿನಗಳಿಂದ 1 ವಾರದವರೆಗೆ ಸಮಯ ಬೇಕಾಗ್ತದೆ. ತಯಾರಾದಂತಹ ಕೆಸರು ಇಲ್ಲವೆ ನಿಂತ ನೀರಿನಲ್ಲಿ ಒಂದೆರಡು ವಾರಗಳ ಕಾಲ ನೆನೆಯಲು ಸಮಯಾವಕಾಶ ಕಡಿಮೆಯಾಗುತ್ತದೆ. ಪ್ರಸ್ತುತ ಪವರ್ ಟೇಲರ್ ಮತ್ತು ಟ್ರ್ಯಾಕ್ಟರ್ ಚಾಲಿತ ಕೇಜ್ ವೀಲ್ ಅಳವಡಿಸಿದ ಕೆಸರು ಗದ್ದೆಯನ್ನು ತಯಾರಿಸಬಹುದು. ಈ ಯಂತ್ರಗಳಲ್ಲಿ ಮಣ್ಣು ಉತ್ತಮವಾಗಿ ಕಲಸಲ್ಪಡುವುದರಿಂದ ಉತ್ತಮ ಕೆಸರು ತಯಾರು ಮಾಡಬಹುದು. ಪ್ರತಿ ಗಂಟೆಗೆ ಸುಮಾರು 4.5 ಲೀಟರ್ನಷ್ಟು ಇಂಧನದ ಬಳಕೆಯಾಗುತ್ತದೆ. 0.4 ಹೆಕ್ಟೇರ್ ಪ್ರದೇಶವನ್ನು ಪ್ರತಿ ಗಂಟೆಗೆ ಕೆಸರು ಮಡಿ ಮಾಡಬಹುದು. ಒಬ್ಬರ ಅವಶ್ಯಕತೆ ಇರುತ್ತದೆ. 250 ರೂಪಾಯಿಯನ್ನು ಪ್ರತಿ ಗಂಟೆಗೆ ವೆಚ್ಚ ಮಾಡಬೇಕಾಗ್ತದೆ. ಹಾಗೆ ಸೀಡ್ ಡ್ರಮ್ ಅನ್ನು ಕೂಡ ಬಳಸುವುದಕ್ಕೆ ಅವಕಾಶ ಇದೆ. ಈ ಯಂತ್ರದಲ್ಲಿ ಮುಖ್ಯವಾಗಿ 4 ಡಬ್ಬಿ ಅಥವಾ ಡ್ರಮ್ಗಳಿದ್ದು, ಇವುಗಳಲ್ಲಿ ಪ್ರತಿಯೊಂದಕ್ಕೂ 2 ಸಾಲಿನಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಡ್ರಮ್ಗಳಲ್ಲಿ ಮೊಳಕೆ ಬರೆಸಿರುವಂತಹ ಬೀಜಗಳನ್ನು ತುಂಬಿಸಿ ಮುಚ್ಚುವಂತಹ ವ್ಯವಸ್ಥೆ ಕೂಡ ಇದೆ. ಈ ಯಂತ್ರಕ್ಕೆ ಬೀಜಗಳನ್ನು ಬಳಸಿ ಗದ್ದೆಯಲ್ಲಿ ಮುಂದಕ್ಕೆ ಎಳೆದಾಗ ಒಂದು ಬಾರಿಗೆ 8 ಸಾಲಿನಲ್ಲಿ ಈ ಬೀಜಗಳು ಬಿತ್ತನೆಯಾಗ್ತವೆ. ಸಾಲಿನ ಸಾಲಿಗೆ 9 ಇಂಚು ಅಂತರ ಇರುವ ಹಾಗೆಯೂ, ಎಕರೆಗೆ ಸುಮಾರು 20 ಕಿಲೋಗ್ರಾಂ ಬೀಜ ಬಳಕೆ ಮಾಡುವ ಹಾಗೆಯೂ ಬೀಳುತ್ತದೆ. ಬೀಜಗಳು ಬೀಳುವುದಕ್ಕಿಂತ ಮೊದಲು ಸುಮಾರು 1/2 ಇಂಚು ಆಳದ ಒಂದು ಸಣ್ಣ ಗುರುತು ಪ್ರತಿ ಸಾಲಿನಲ್ಲಿ ಉಂಟಾಗುವುದರಿಂದ ಬೀಜಗಳು ಆಚೀಚೆಗೆ ಚಲಿಸದೆ ಸಾಲಿನಲ್ಲಿ ಕೂರುತ್ತದೆ. ಇನ್ನು ಭತ್ತದ ನಾಟಿ ಯಂತ್ರ. ಸಾಂಪ್ರದಾಯಿಕ ವಿಧಾನದಲ್ಲಿ ನಾಟಿ ಮಾಡುವುದಕ್ಕೆ ಪ್ರತಿ ಎಕರೆಗೆ ಸುಮಾರು 15-20 ಆಳುಗಳು ಬೇಕಾಗುತ್ತದೆ. ಇವರು ಸಮಯಕ್ಕೆ ಸರಿಯಾಗಿ ದೊರೆಯದೆ ನಾಟಿಯೂ ಕೂಡ ವಿಳಂಬವಾಗಿ ಇಳುವರಿಯು ಕಡಿಮೆಯಾಗುವಂತಹ ಸಂಭವವಿದೆ. ಕೈಯಿಂದ ನಾಟಿ ಮಾಡುವಾಗ ಸರಿಯಾದ ಮೇಲುಸ್ತುವಾರಿ ಇಲ್ಲದೇ ಇದ್ರೆ ನಾಟಿಯ ಆಳ ಮತ್ತು ಅಂತರಗಳು ಸರಿಯಾಗದೆ ಇಳುವರಿಯು ಕಡಿಮೆಯಾಗುವುದಕ್ಕೆ ಕಾರಣ ಆಗಬಹುದು. ಯಾಂತ್ರೀಕೃತ ವಿಧಾನದಲ್ಲಿ ಕಡಿಮೆ ವೆಚ್ಚದಲ್ಲಿ ಸಮಯಕ್ಕೆ ಸರಿಯಾಗಿ ಮತ್ತು ಸರಿಯಾದ ಆಳ ಮತ್ತು ಅಂತರದಲ್ಲಿ ನಾಟಿಯನ್ನ ಮಾಡಬಹುದು. ವಿಶೇಷವಾಗಿ ಡ್ಯಾಪಾಕ್ ವಿಧಾನ ಅಥವಾ ಚಾಪೆ ಮಡಿಯಲ್ಲಿ ಒತ್ತಾಗಿ ಬೆಳೆಸಿರುವಂತಹ ಸಸ್ಯಗಳನ್ನು ಸ್ವಯಂಚಾಲಿತ ನಾಟಿ ಯಂತ್ರದಲ್ಲಿ ಇರಿಸಿ ಅದನ್ನು ಚಲಾಯಿಸಿದಾಗ ಪ್ರತಿ ಬಾರಿಗೆ 8 ಸಾಲಿನಲ್ಲಿ ನಿಗದಿತ ಅಂತರ ಮತ್ತು ಆಳದಲ್ಲಿ ಸ್ವಯಂಚಾಲಿತವಾಗಿ ನಾಟಿಯನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಪ್ರತಿ ಎಕರೆ ನಾಟಿ ಮಾಡುವುದಕ್ಕೆ ಸುಮಾರು 2 ಗಂಟೆಗಳ ಸಮಯ ಬೇಕಾಗ್ತದೆ. ಯಂತ್ರವನ್ನು ನಡೆಸುವುದಕ್ಕೆ ಒಬ್ಬ ಕುಶಲಕರ್ಮಿ ಚಾಲಕ ಹಾಗೂ ಸಹಾಯಕ್ಕೆ 2 ಜನ ಕಾರ್ಮಿಕರು ಬೇಕಾಗ್ತದೆ. 3 ಜನರು ಸಹಾಯದಿಂದ ದಿನವೊಂದಕ್ಕೆ ಸುಮಾರು 3.5-4 ಎಕರೆ ಪ್ರದೇಶದಲ್ಲಿ ನಾಟಿಯನ್ನು ಮಾಡಬಹುದು. ಇಲ್ಲಿ ವಿಶೇಷವಾಗಿ ತಯಾರಿಸಿರುವಂತಹ ಚಾಪೆ ನೇಜಿ ಅಥವಾ ಡ್ಯಾಪಾಗ್ ವಿಧಾನವನ್ನು ಅನುಸರಿಸಬೇಕು. ನಾಟಿ ಯಂತ್ರಕ್ಕೆ ಬೇಕಾಗಿರುವಂತಹ ಸಸ್ಯಗಳನ್ನು ಚಾಪೆ ಅಥವಾ ಡ್ಯಾಪಾಗ್ ವಿಧಾನದಲ್ಲಿ ತಯಾರಿಸುವುದಕ್ಕೆ ಗದ್ದೆಯಲ್ಲಿ ಪ್ಲಾಸ್ಟಿಕ್ ಹೊದಿಸಿದ ಎತ್ತರದ ಸಸಿಮಡಿಗಳನ್ನಾಗಲಿ, ಗಟ್ಟಿ ನೆಲವಾಗಲಿ ಅಥವಾ ಸಿಮೆಂಟ್ ನೆಲವಾಗಲಿ ಇರಬೇಕು. ಈ ಪದ್ಧತಿಯಲ್ಲಿ ಪ್ರತಿ ಎಕರೆಗೆ ಬೇಕಾಗಿರುವಂತಹ ಸಸಿಗಳನ್ನು ಪೂರೈಸುವುದಕ್ಕೆ 25-30 ಚದುರ ಮೀಟರ್ ವಿಸ್ತೀರ್ಣದಷ್ಟು ಪ್ರದೇಶ ಬೇಕಾಗ್ತದೆ. ಅದರ ಮೇಲೆ ಚೆನ್ನಾಗಿ ಕೊಳೆತು ಹುಡಿಯಾಗಿರುವಂತಹ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು, ಕಲ್ಲು ಕಳೆ ಮತ್ತು ಬೇರು ನಾರುಗಳು ಇಲ್ಲದೇ ಇರುವಂತಹ ಹುಡಿಯಾದ ಮರಳು ಮಿಶ್ರಿತ ಮಣ್ಣನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮಿಶ್ರಣವನ್ನು ಸುಮಾರು 2 ಸೆಂಟಿಮೀಟರ್ ದಪ್ಪ ಇರುವ ಹಾಗೆ ಒಂದೇ ಸಮನೆ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಬೇಕು. ಇದರ ಮೇಲೆ 13-15 ಕೆಜಿಯಷ್ಟು ಮೊಳಕೆ ಬಂದಿರುವಂತಹ ಬಿತ್ತನೆ ಬೀಜವನ್ನು ಹರಡಬೇಕು. ತೇವ ಆರದ ಹಾಗೆ ಮತ್ತು ಹಕ್ಕಿ ಪಕ್ಷಿಗಳಿಂದ ರಕ್ಷಿಸುವುದಕ್ಕೆ ಪ್ರಾರಂಭದ 3-4 ದಿವಸಗಳವರೆಗೆ ಮಡಿಯ ಮೇಲೆ ಭತ್ತದ ಹುಲ್ಲನ್ನು ತೆಳುವಾಗಿ ಹರಡಬೇಕು. ಮೊಳಕೆ ಬರುವವರೆಗೂ ದಿನಕ್ಕೆ 2-3 ಬಾರಿ, ನಂತರದ ದಿವಸಗಳಲ್ಲಿ ವಾತಾವರಣದ ಪರಿಸ್ಥಿತಿಗೆ ಅನುಗುಣವಾಗಿ ಮಣ್ಣು ಕೊಚ್ಚಿ ಹೋಗದಾಗೆ ನಿಧಾನವಾಗಿ ರೋಸ್ ಕ್ಯಾನ್ ಅನ್ನು ಬಳಸಿಕೊಂಡು ನೀರನ್ನು ಕೊಡಬೇಕು. ಈ ಪದ್ಧತಿಯಿಂದ ಸಸಿಗಳು ಬಹುಬೇಗನೆ ಅಂದರೆ 15-18 ದಿವಸಗಳಲ್ಲಿ ನಾಟಿಗೆ ಸಿದ್ಧವಾಗ್ತವೆ. ಈ ವಿಧಾನದಿಂದ ಕಡಿಮೆ ಪ್ರದೇಶ ಹಾಗೂ ವೆಚ್ಚದಲ್ಲಿ ಉತ್ತಮ ಸಸಿಗಳು ತಯಾರಾಗ್ತದೆ. ಸಸಿ ಮಡಿಯಲ್ಲಿ ಕಳೆಗಳನ್ನು ತೆಗೆಯುವಂತಹ ಸಂದರ್ಭ ಬರುವುದಿಲ್ಲ ಹಾಗೂ ಸಸಿಗಳನ್ನು ಕೀಳುವ ಮತ್ತು ಬೇರುಗಳಿಗೆ ಅಂಟಿಕೊಂಡಿರುವಂತಹ ಮಣ್ಣನ್ನು ತೊಳೆಯುವಂತಹ ಶ್ರಮ ಇರುವುದಿಲ್ಲ. ಸಸಿಗಳ ಬೇರು ಒಂದಕ್ಕೊಂದು ಹೆಣೆದುಕೊಂಡಿರುವುದರಿಂದ ಸಸಿಗಳ ಗುಂಪನ್ನು ಚಾಪೆಯಂತೆ ಸುರುಳಿಯಾಗಿ ಮಾಡಿ ನಾಟಿಯ ಸ್ಥಳಕ್ಕೆ ಸುಲಭವಾಗಿ ಕೊಂಡೊಯ್ಯಬಹುದು ಹಾಗೂ ಮಿತವ್ಯಯಕಾರಿ ಕೂಡ ಹೌದು. 1 ಎಕರೆಗೆ ಸುಮಾರು 200-500 ಚಾಪೆ ಸಸಿ ಮಡಿಗಳು ಬೇಕಾಗ್ತವೆ. ನಾಟಿ ಮಾಡಿದ ಬೆಳೆಗೆ ಹೋಲಿಸಿದಾಗ ಬಿತ್ತನೆ ಬೆಳೆಯ ಪ್ರಾರಂಭಿಕ ಬೆಳವಣಿಗೆಯ ನಿಧಾನಗತಿಯಲ್ಲಿ ಇರುವುದರಿಂದ ಬಿತ್ತನೆ ಬೆಳೆಯ ಕಳೆಯ ಹಾವಳಿ ಹೆಚ್ಚಾದರೂ ಕೂಡ ಸಾಲಿನಲ್ಲಿ ಬಿತ್ತನೆಯಾಗುವುದರಿಂದ ಕೆಲವೊಂದು ಉಪಕರಣಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಕಳೆ ನಿರ್ವಹಣೆ ಮಾಡುವುದಕ್ಕೆ ಸಾಧ್ಯ ಇದೆ. ಈ ರೀತಿಯ ಒಂದು ಸರಳ ವಿಧಾನವೇ ಕೋನೋವೀಡರ್ ಅಥವಾ ರೋಟರಿ ಪವರ್ ವೀಡರ್. ಈ ಉಪಕರಣವನ್ನು ಬೆಳೆ ನಾಟಿದ 15 ದಿವಸಗಳಿಂದ ನಂತರದ ಪ್ರತಿ 10 ದಿವಸಗಳಿಗೆ ಒಂದು ಸಾರಿ ಒಟ್ಟು 3-4 ಬಾರಿ ಕೋನೋವೀಡರ್ ಇಲ್ಲವೇ ರೋಟರಿ ಪವರ್ ವೀಡರ್ನ ಉಪಯೋಗಿಸುವುದರಿಂದ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳಬಹುದು. ಕೋನೋವೀಡರ್ನ ಬಳಸುವುದಿದ್ರೆ ಇದು ಮಾನವ ಚಾಲಿತವಾಗಿದೆ. ಪ್ರತಿ ಗಂಟೆಗೆ ಸುಮಾರು 0.025 ಹೆಕ್ಟೇರ್ ಪ್ರದೇಶವನ್ನು ಕಳೆ ಕೀಳಬಹುದು. ಪ್ರತಿ ಗಂಟೆಗೆ ಸುಮಾರು 25 ರೂಪಾಯಿಯಷ್ಟು ವೆಚ್ಚ ತಗಲುತ್ತದೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಪ್ರತಿ ಎಕರೆಗೆ ಭತ್ತ ಕಟಾವು ಮಾಡುವುದಕ್ಕೆ ಸುಮಾರು 12-15 ಕಾರ್ಮಿಕರು ಬೇಕಾಗ್ತಾರೆ. ಕಾರ್ಮಿಕರ ಕೊರತೆಯಿಂದ ಸಮಯಕ್ಕೆ ಸರಿಯಾಗಿ ಕತ್ತರಿಸದಿದ್ರೆ ಗದ್ದೆಯಲ್ಲಿ ಕಾಳುಗಳು ಉದುರುವುದರಿಂದ ಸಾಕಷ್ಟು ನಷ್ಟ ಉಂಟಾಗ್ತದೆ. ಕಟಾವು ಯಂತ್ರಗಳನ್ನು ಬಳಸುವುದರಿಂದ ಕಡಿಮೆ ವೆಚ್ಚದಲ್ಲಿ ಅಂದರೆ ಎಕರೆಗೆ ಸುಮಾರು 600 ರಿಂದ 700 ರೂಪಾಯಿಯಷ್ಟು ಖರ್ಚಾಗಬಹುದು. ಹೆಚ್ಚು ನಷ್ಟವಿಲ್ಲದಂತೆಯೂ ಭತ್ತವನ್ನು ಕಟಾವು ಮಾಡಬಹುದು. ಅನೇಕ ರೀತಿಯ ವಿವಿಧ ಸಾಮರ್ಥ್ಯದ ಕಟಾವು ಯಂತ್ರಗಳು ಬಳಕೆಯಲ್ಲಿವೆ. ಸಂಯುಕ್ತ ಭತ್ತ ಕಟಾವು ಯಂತ್ರ, ಈ ಯಂತ್ರವು ಕಟಾವು ಮಾಡುವುದೇ ಅಲ್ಲದೆ ಸ್ಥಳದಲ್ಲಿಯೇ ಒಕ್ಕಣೆಯನ್ನು ಬೀಜ ಶುದ್ಧಿಯನ್ನು ಮಾಡಿ ಚೀಲಕ್ಕೆ ತುಂಬಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ವಿವಿಧ ಸಾಮರ್ಥ್ಯದ ಸಂಯುಕ್ತ ಭತ್ತ ಕಟಾವು ಯಂತ್ರಗಳು ಬಳಕೆಯಲ್ಲಿವೆ. ಕೆಲವು ಯಂತ್ರಗಳು ಕೆಳಗೆ ಬಿದ್ದಿರುವಂತಹ ಬೆಳೆಯನ್ನು ಕೂಡ ಎತ್ತಿಕೊಂಡು ಕಟಾವು ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಯಂತ್ರಗಳು ನೀರು ನಿಂತ ಗದ್ದೆಗಳಲ್ಲಿಯೂ ಕೂಡ ಕಟಾವು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಸಾಮಾನ್ಯವಾಗಿ ಒಣಗಿದ ದೊಡ್ಡ ಗದ್ದೆಗಳಲ್ಲಿ ಇವುಗಳ ಕಾರ್ಯ ಸಾಮರ್ಥ್ಯ ಅಧಿಕವಾಗಿರುತ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಯಾರೆ ಕೂಗಾಡಲಿ, ಯಾರೆ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಜನಪದ ಸಂಗೀತದಲ್ಲಿ ಕೇಳಿ ಗಂಗಾ, ಓಮು ಮರಾಠೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ರಾಧನ ಪೌ ಬಿಜೋಲಿ ದೂದಾತು ದೂದಾತು, ರಾಧನ ಪೌ ಬಿಜೋಲಿ ದೂದಾತ ದೂದಾತ, ರಾಧನ ಯಡ್ನಾಥೇಲಿ ತಂಬಕಾತು ತಂಬಕಾತು, ರಾಧನ ಯಡ್ನಾಥೇಲಿ ತಂಬಕಾತ ತಂಬಕಾತ, ಶ್ರೀ ಕೃಷ್ಣ ಚೋ ಹಾತ ಲಗಲೋ ಗೇರದಿ ಪಾಯಾತು ಪಾಯಾತು, ಶ್ರೀ ಕೃಷ್ಣ ಹಾತ ಲಾಗ್ಲೋ ಗೇರದೆ ಪಾಯಾತು ಗೇರದೆ ಪಾಯಾತು, ರಾಧಿನ ಪೌ ಬಿಜೋಲಿನ ತಾಕಾತು ತಾಕಾತು, ರಾಧಿನ ಪೌ ಬಿಜೋಲಿ ತಾಕಾತು ತಾಕಾತು, ರಾಧಿನ ಚೈನ ತೇಲಿ ತಂಬಕಾತು ತಂಬಕಾತು, ರಾಧಿನ ಚೈನ ತೇಲಿ ತಂಬಕಾತು ತಂಬಕಾತು, ಶ್ರೀ ಕೃಷ್ಣ ಚ ಹಾತ ಲಗಲೋ ಲೇವು ಗೇರದಿ ಪಾಯಾತು ಲೇವು ಗೇರದಿ ಪಾಯಾತು, ಶ್ರೀ ಕೃಷ್ಣ ಹಾತ ಲಗಲೋ ಲೇವು ಗೇರದಿ ಪಾಯಾತು ಲೇವು ಗೇರದಿ ಪಾಯಾತು, ರಾಧಿನ ಪೋ ಬಿಜೋಲಿನ ಲೋಣಿಯಾತು ಲೋಣಿಯಾತು, ರಾಧಿನ ಪೋ ಬಿಜೋಲಿ ಲೋಣಿಯಾತು ಲೋಣಿಯಾತು, ರಾಧಿನ ಪೋಟೋ ತೇಲಿ ತಂಬಕಾತು ತಂಬಕಾತು, ರಾಧಿನ ಪೋಟೋ ತೇಲ ತಂಬಕಾತು ತಂಬಕಾತು, ಶ್ರೀ ಕೃಷ್ಣ ಚ ಹಾತ ಲಗಲೋ ಲೇವು ಗೇರದಿ ಕಂಬರಾತು ಲೇವು ಗೇರದಿ ಕಂಬರಾತು, ಶ್ರೀ ಕೃಷ್ಣ ಹಾತ ಲಗಲೋ ಲೇವು ಗೇರದಿ ಕಂಬರಾತು ಲೇವು ಗೇರದಿ ಕಂಬರಾತು, ರಾಧಿನ ಪೌ ಬಿಜೋಲಿನ ತೂಪಾತು ತೂಪಾತು, ರಾಧಿನ ಪೌ ಬಿಜೋಲಿ ತೂಪಾತು ತೂಪಾತು, ರಾಧಿನ ಕುಳಕ ತೇಲಿ ತಂಬಕಾತು ತಂಬಕಾತು, ರಾಧಿನ ಕುಳಕ ತೇಲಿ ತಂಬಕಾತು ತಂಬಕಾತು, ಶ್ರೀ ಕೃಷ್ಣ ಚ ಹಾತ ಲಗಲೋ ಲೇವು ಗೇರದಿ ಕಾನಾತು ಲೇವು ಗೇರದಿ ಕಾನಾತು, ಶ್ರೀ ಕೃಷ್ಣ ಹಾತ ಲಗಲೋ ಲೇವು ಗೇರದಿ ಕಾನಾತು ಲೇವು ಗೇರದಿ ಕಾನಾತು, ರಾಧಿನ ಪೌ ಬಿಜೋಲಿನ ದೂದಾತು ದೂದಾತು, ರಾಧಿನ ಪೌ ಬಿಜೋಲಿ ದೂದಾತು ದೂದಾತು, ರಾಧಿನ ಯಡ್ನಾಥೇಲಿ ತಂಬಕಾತು ತಂಬಕಾತು, ರಾಧಿನ ಯಡ್ನಾಥೇಲಿ ತಂಬಕಾತು ತಂಬಕಾತು, ಶ್ರೀ ಕೃಷ್ಣ ಚ ಹಾತ ಲಗಲೋ ಲೇವು ಗೇರದಿ ಪಾಯಾತು ಲೇವು ಗೇರದಿ ಪಾಯಾತು, ಶ್ರೀ ಕೃಷ್ಣ ಹಾತ ಲಗಲೋ ಲೇವು ಗೇರದಿ ಪಾಯಾತು ಲೇವು ಗೇರದಿ ಪಾಯಾತು, ರಾಧಿನ ಪೌ ಬಿಜೋಲಿನ ತಾಕಾತು ಮುಂದೆ ಕೇಳಿ ಚೌತಿಯ ದಿನದಂದು ಗಣಪತಿಯನ್ನು ತರುವ ಹಾಡು. ಗಂಗಾಯಾವನಿ ತೂಕ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಗಂಗಾಯಾವನಿ ತೂಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿ ಯೇಯಿಲ ತರ ಯೇಯಿಲ ಮಾಮಾಜಿ ಯೇಯಿಲ ಮಾಮಾಜಿ ಯೇಯಿಲ ಯೇಯಿಲ ತರ ಯೇಯಿಲ ಮಾಮಾಜಿ ಯೇಯಿಲ ಮಾಮಾಜಿ ಯೇಯಿಲ ಮಾಮಾಜಿ ಯೇಯಿಲ ರ ಕಾಯು ಬಹಾಡಿಲ ಕಾಯು ಬಹಾಡಿಲ ಮಾಮಾಜಿ ಯೇಯಿಲ ಕಾಯು ಬಹಾಡಿ ಕಾಯು ಬಹಾಡಿ ಮಾಮಾಜಿ ಹಾಡಿಲ ಎಡ್ನಾಚ ಜೋಡು ಎಡ್ನಾಚ ಜೋಡು ಮಾಮಾಜಿ ಹಾಡಿಲ ಎಡ್ನಾಚ ಜೋಡು ಎಡ್ನಾಚ ಜೋಡು ಮೇಯ ಲೇಯ ಸೀನಾಯಿ ಮಾಮಾಜಿ ಸಂಗ ಮೇಯ ಜಯ ಸೀನಾಯಿ ಎಡ್ನಾಚ ಜೋಡ ಮೇಯ ಲೇಯ ಸೀನಾಯಿ ಮಾಮಾಜಿ ಸಂಗ ಮೇಯ ಜಯ ಸೀನಾಯಿ ಗಂಗಾಯಾವನಿ ತೂಕ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಗಂಗಾಯಾವನಿ ತೂಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಯೇಯಿಲ ತರ ಯೇಯಿಲ ಮಾಮಾಜಿ ಬಾಯೇಯಿಲ ಮಾಮಾಜಿ ಬಾಯೇಯಿಲ ಯೇಯಿಲ ತರ ಯೇಯಿಲ ಮಾಮಾಜಿ ಬಾಯೇಯಿಲ ಮಾಮಾಜಿ ಬಾಯೇಯಿಲ ಮಾಮಾಜಿ ಬಾಯೇಯಿಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಮಾಮಾಜಿ ಬಾಯೇಯಿಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಮಾಮಾಜಿ ಹಾಡಿಲ ಚೈನಾಚ ಜೋಡು ಚೈನಾಚ ಜೋಡು ಮಾಮಾಜಿ ಹಾಡಲ ಚೈನಾಚ ಜೋಡು ಚೈನಾಚ ಜೋಡು ಚೈನಾಚ ಜೋಡ ಮೇಯ ಲೇಯ ಸೀನಾಯಿ ಮಾಮಾಜಿ ಚ ಸಂಗ ಮೇಯ ಜಯ ಸೀನಾಯಿ ಚೈನಾಚ ಜೋಡ ಮೇಯ ಲೇಯ ಸೀನಾಯಿ ಮಾಮಾಜಿ ಚ ಸಂಗ ಮೇಯ ಜಯ ಸೀನಾಯಿ ಗಂಗಾಯಾವನಿ ತೂಕ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಗಂಗಾಯಾವನಿ ತೂಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಯೇಯಿಲ ತರ ಯೇಯಿಲ ಭಾವೋಜಿ ಯೇಯಿಲ ಭಾವೋಜಿ ಯೇಯಿಲ ಯೇಯಿಲ ಯೇಯಿಲ ಭಾವೋಜಿ ಯೇಯಿಲ ಭಾವೋಜಿ ಯೇಯಿಲ ಬಾವಜಿ ಯೇಯಿಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಬಾವಜಿ ಯೇಯಿಲ ಕಾಯು ಬಹಾಡಿ ಕಾಯು ಬಹಾಡಿ ಬಾವಜಿ ಹಾಡಿಲ ಪಟ್ಟೆ ಚ ಜೋಡು ಪಟ್ಟೆ ಅಕ್ಕ ಬಾ ಏಲರ ಕಾಯು ಬಾ ಹಾಡಿಲ ಕಾಯು ಬಾ ಹಾಡಿಲ ಅಕ್ಕ